ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. CP Grams, Centralized Public Grievance Redressal and Monitoring System. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल. CP Grams एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. CP Grams, संवेदनशील, असरदार, जवाबदेह. आज ही लॉग इन करें CP Grams. लाल है कमाल है लहू ये बेमिसाल है, ये तेरा क्या ये मेरा क्या, लहू सभी का लाल है, गिरे कहीं तो कतरा है, बहे तो बेकार है, काम आए किसी के अगर तभी ये गुलजार है. हाथ बढ़ा के तो देखो, रक्तदान करके तो देखो, बुझती जीवन की लो को रक्तदान से जला के तो देखो. रक्तदान महादान, आपका एक यूनिट ब्लड 3 जिंदगियां बचा सकता है. आइए हम रक्तदान करें और इस महान कार्य में अपनी भागीदारी सुनिश्चित करें. रक्तदान सेवाएं स्वास्थ्य सेवा महानिदेशालय, स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी. ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. Every decision, every step takes you closer. Are you ready to take that step? The Indian Air Force is now accepting applications for officers through AFCAD 1 of 2026. Registrations open from 10th November 2025. For more details, visit careerairforce.gov.in or afcad.edcil.go.in. ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇಂದು ಮೊದಲಿಗೆ ಕೃಷಿ ಮಾಹಿತಿ. ಭಾಗವಹಿಸುವವರು ಹೇಮಂತ ರಾಮಡಗಿ, ಡಾಕ್ಟರ್ ಶಶಿಧರ ನರೇಂದ್ರ. ಹೇಮಂತ. ಏ ಬಾರೋ ಶಶಿ. ಏ ಬರೋದಲ್ಲೋ, ನಿನ್ ಹುಡುಕಾಡ್ಕೊಂಡು ನಾನು ಮುಂಜಾನೆ ಬಂದ್ ಹೋದ್ ನೆನಪ. ನೀ ಎಲ್ಲೋ ಹರಗೋಗಿದ್ದಿ ಕಾಣಿಸ್ತದ. ಹೌದೌದು. ಏ ಅದೇನಾಯ್ತಪ್ಪ, ನಮ್ಮ ಕಲ್ಲಪ್ಪ ಬಂದಿದ್ನಪ್ಪ. ಅವಂದು ಎತ್ ಹೊಡ್ಕೊಂಡ್ ಬಂದಾನ ಮುಂಜಾನೆ ಅದ್ದ. ಓಹೋ. ಆ ಎತ್ತಿಗೆ ಇಲ್ಲಿ ಡುಬ್ಬದ ಮೇಲೆ ದೊಡ್ಡದೊಂದೇನೋ ಗಂಟಾಗ್ಬಿಟ್ಟಿತ್ತಪ್ಪ. ಅದು ಗಂಟಾಗಿ ಕೀವಾಗಿ ಸೊರಾಕತ್ತಿತ್ತಂತ. ಹಿಂಗಾಗಿ ಈಗ ಒಂದು 8 ದಿವಸದಿಂದ ಅದು ಹುಲ್ಲ ತಿಂದಿಲ್ಲಂತಪ್ಪ. ನೋಡದು ಯಾಕೆ ಹಂಗಾಗತ್ ಗೊತ್ತೈತೇನು? ಇಲ್ಲ, ಭಾರದ್ದು ಚಕ್ಕಡಿ ಅಥವಾ ಗಳೆ ಅವನ್ನೆಲ್ಲಾನು ಹೇರ್ತೀವಲ್ಲ, ಅದು ಇದು ಅಂತೀವಲ್ಲ ನಗ, ನಗ ನುಣುಪಿರ್ಲಿಲ್ಲ ಅಂದ್ರೆ ಹಂಗೆಲ್ಲ ಆಗುತ್ತಪ್ಪ. ಓ, ಅದು ಹೊರಟೊರಟಿದ್ದು ಚಕ್ಕಿ ಪಕ್ಕಿ ಎದ್ದಿತ್ತು ಅಂದ್ರೆ ಅದು ತೆರೆದು ಹಂಗಾಗ್ಬಿಡುತ್ತೆ ನೋಡು. ಮತ್ತೆ ನಾವು 10 ಕ್ವಿಂಟಲ್ ಹಾಕೋಲಿ 20 ಕ್ವಿಂಟಲ್ ಹಾಕಿ ಅಂತಿಂತ ಮೇವು ತರೋದು ಅಥವಾ ಕಟ್ಟಿಗೆ ತರೋದು ಅಥವಾ ಏನು ರಾಶಿ ಹೇರ್ಕೊಂಬರೋದು ಹಂಗೆಲ್ಲ ಮಾಡಿದ್ರೆ ಹಿಂಗೆಲ್ಲ ಅತಿಯಾದ ಭಾರ ಹಾಕಿ ಇದು ಆಗಿರ್ಬೇಕು. ಅದ ಅವ ಕರ್ಕೊಂಬಂದಿದ್ದಪ್ಪ, ಮತ್ತೆ ಅಲ್ಲೇ ಆ ಪಶು ವೈದ್ಯಾಧಿಕಾರಿ ಆಸ್ಪತ್ರೆ ಹತ್ರ ಕರ್ಕೊಂಡು ಹೋಗಿ ಅವ್ರನ್ನ ಭೇಟಿ ಮಾಡಿಸಿ ಇತ್ತಾಗ ಬಂದೆ. ಅದಕ್ಕೆ ಮೊದ್ಲು ಹಂಗ ನಿನ್ನ ನೋಡೋಣ ಅಂತ ಬಂದೆ. ಅಲ್ಲ, ಅದು ಆದ್ಮೇಲೆ ಏನು ಎಣ್ಣೆ ಹಚ್ಚೋದು ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಕೊಟ್ಮೇಲೆ ಗಾಯ ಎಲ್ಲ ಹೋಗುತ್ತೆ, ಮಾಯ ಆಗುತ್ತಾನ, ಸ್ವಲ್ಪ ಕಾಳಜಿಯಿಂದ ನೋಡ್ಕೋಬೇಕು. ಈ ಇದ್ರೊಳಗೆ ನಾನು ಕೇಳಿದ್ನಪ್ಪ, ಈ ಹಳ್ಳಿ ಒಳಗೆಲ್ಲ ಈ ಪಶು ವೈದ್ಯಾಧಿಕಾರಿಗಳು ಒಂದು ಮೊಬೈಲ್ ವ್ಯಾನ್ ಮಾಡ್ಕೊಂಡು ಓಡಾಡ್ತಾರಂತಲ್ಲ, ಹಕ್ಕಿ ಹಕ್ಕಿ ಎಲ್ಲ. ಹೌದು. ಮತ್ತೆ ಯಾಕಂದ್ರೆ ಅವರು ಕೆಲವೊಂದಿಷ್ಟು ರೋಗಗಳು ಇರ್ತಾವಲ್ಲ, ಅವ್ರು ಡಾಕ್ಟರ್ ಪತ್ತೆ ಹಚ್ಚಿ ಬರುವಂತ ರೋಗ. ಮತ್ತೆ ಕೆಲವೊಂದಿಷ್ಟು ಟೈಮ್ನೊಳಗೆ ಏನಾಗುತ್ತೆ ಅಂದ್ರೆ ಕಾಲು ಬಾಯಿ ಬೇನೆ ಬರ್ತಲ್ಲ, ಅದಕ್ಕೆ ಲಸಿಕೆಯನ್ನ ಹಾಕಿಸ್ಬೇಕು ಅಂತೇಳಿ ಓಡಾಡ್ತಿರ್ತಾರೆ. ಎಲ್ಲ ಒಂದು ಟೀಮ್ ಮಾಡ್ಕೊಂತಾರ, ಟೀಮ್ ಮಾಡಿಕೊಂಡು ಇವತ್ತು ಇಷ್ಟು ಹಳ್ಳಿ ಕವರ್ ಮಾಡಬೇಕು, ದನಕರುಗಳು ಇರುವಂಥವ್ರು ಎಲ್ಲರೂ ದನಕರುಗಳನ್ನು ಬೇರೆ ಕಡೆ ಮೇಯ್ಲಿಕ್ಕೆ ಅಲ್ಲಿ ಬಿಡಕ್ಕೆ ಹೋಗ್ಬೇಡ್ರಿ, ನಾವು ಬಂದು ಲಸಿಕೆ ಹಾಕ್ತೀವಿ ಅಂತೇಳಿ ಮುಂಚೆನೇ ಹೇಳಿರ್ತಾರೆ. ಹಾಂ, ಇನ್ನೇನು ಬೇಸಿಗೆ ಬರುತ್ತಲ್ಲ, ಬೇಸಿಗೆಯೊಳಗೆ ಹೆಚ್ಚೋದು ರೋಗ ಹರಡು. ಹಂಗಾಗಿ ಒಂದು ದನಕ್ಕೆ ಬಂತಂದ್ರೆ ಇಡೀ ದನಕ್ಕೆ ಎಲ್ಲ ಎಲ್ಲರಿಗೂ ಬಂದ್ಬಿಡುತ್ತೆ. ಸಾಂಕ್ರಾಮಿಕ ಅಂದ್ರೆ ಈ ಕಾಲು ಬಾಯಿ ಬೇನೆ ಬರುತ್ತಲ್ಲ, ಎರಡು ಗೊರಸಿನ ಪ್ರಾಣಿಗಳಲ್ಲಿ ಬರುತ್ತೆ. ಎರಡು ವರ್ಷನ ಎಲ್ಲಾ ಪ್ರಾಣಿಗಳು ಹೆಚ್ಚು ಕಡಿಮೆ ಬರುತ್ತೆ. ಹಂದಿ ಆಗ್ಬಹುದು, ಆಡು, ಕುರಿ, ಕೋಣ ಎಲ್ಲದಕ್ಕೂ, ಎತ್ತು, ಎಮ್ಮಿ, ಕರು ಎಲ್ಲದಕ್ಕೂ ಬಂದ್ಬಿಡುತ್ತೆ. ಆದ್ರೆ ಅದು ಬೇರೆ ಪ್ರಾಣಿಗಳಿಗೆ ಬರಲ್ಲ, ಅದೊಂದು ವಿಶೇಷ. ಅದು ಮತ್ತೆ ಹಂಗ ಕೆಲವೊಂದಿಷ್ಟು ಹೋಸ್ಟ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ, ಇಂಥದಕ್ಕೆ ಬರ್ತೈತಿ ಅನ್ನೋಂಥದ್ದು. ಸೊ ಹಂಗಾಗಿ ಮನೆಯವರು ನಾವೇನಪ್ಪ ನಮ್ಮ ದನಕರುಗಳಿಗೆ ಕಾಳಜಿ ವಹಿಸಿ ಹಾಕಿಸ್ಬೋದು. ಆದ್ರೆ ಊರಲ್ಲಿ ಹಂಗ ಸುಮ್ಮನೆ ಬಿಟ್ಬಿಟ್ಟಿರ್ತಾರಲ್ಲ, ದೇವ್ರಿಗೆ ಅಂತ ಬಿಟ್ಟಿರ್ತಾರ, ಅಥವಾ ಕಾಳಜಿ ಇಲ್ಲದೆ ಬಿಟ್ಟಿರ್ತಾರ, ಮೇಯ್ಸಕ್ಕಾಗಲ್ಲ ಅಂತ ಬಿಟ್ಟಿರ್ತಾರ, ಅಂತ ದನಗಳು ಇರ್ತಾವ, ಹೊರಪುಡಿ ಬಿಡು ಅಂತ ಹೇಳ್ತಾರೆ. ಅಂಥವಕ್ಕೆ ಏನಾಗತ್ತೆ ಅಂತೇಳಂದ್ರೆ ಅವು ನಮ್ಮ ದನವೂ ಅಲ್ಲ, ನಿಮ್ಮ ದನನೂ ಅಲ್ಲ, ಅಂದ್ರೆ ಅವು ಸಂತಿಯೊಳಗೆ ನೀನೇ ಹೋಗಿ ನೋಡು, ಎಲ್ಲಾರ ಸಂತಿ ಇದ್ದು ಅಂದ್ರೆ ಸುಮ್ಮನೆ ಅಲ್ಲಿ ಇಲ್ಲಿ ಕಸ ತಿಂದು ಬಿದ್ದಿರ್ತಾವ. ಆ ಬಿಡಾಳಿ ದನಗಳು ಅವುಗಳಿಗೆ ಲಸಿಕೆ ಹಾಕಕ್ಕಾಗಲ್ಲ, ಯಾಕಂದ್ರೆ ಅವ್ರು ಎಲ್ಲೆಲ್ಲಿ ಹುಡುಕೊಂತ ಹೋಗುದು. ಹೌದಲ್ಲ, ಯಾರಾದ್ರೂ ಅದಕ್ಕೆ ಕಾಳಜಿ ವಹಿಸಿ ಇಂಥ ದಿನ ಬರ್ತಾರ ಅಂತೇಳಂದು ಅವಕ್ಕೂ ಲಸಿಕೆ ಹಾಕ್ಸಿದ್ರೆ ತಮ್ಮ ದನಗಳಿಗೂ ಕ್ಷೇಮ. ಇಲ್ಲಾಂದ್ರೆ ಅದು ಎಲ್ಲೋ ನೀರು ಕುಡಿಯುತ್ತ, ಎಲ್ಲೋ ತಿನ್ನುತ್ತ ಬಿಡುತ್ತ, ಇದು ರೋಗಾಣುಗಳು ನಮ್ಮ ದನಗಳಿಗೆ ಬರುವ ಸಾಧ್ಯತೆ ಇರ್ತದೆ. ಹಂಗಾಗಿ ವರ್ಷಕ್ಕೆ ಎರಡು ಸರಿ ಕಾಲು ಬಾಯಿ ಬೇನೆ ಲಸಿಕೆಯನ್ನು ಹಾಕ್ತಾರೆ. ಹಂಗಾಗಿ ಲಸಿಕೆ ಅದು ಜ್ವರ ಬಂತು, ಆ ಬೇನೆ ಬಂತು, ಇನ್ಫೆಕ್ಷನ್ ಆಯಿತು ಅಂತೇಳಿದ್ರೆ ಆಮೇಲೆ ಲಸಿಕೆ ಹಾಕಿದ್ರೆ ಉಪಯೋಗ ಇಲ್ಲ. ಮತ್ತು ಇನ್ನೊಂದು ಏನಂದ್ರೆ ಅದು ರೋಗ ಬಂತು ಅಂತ ತಿಳ್ಕೊ, ಅದರ ಉತ್ಪಾದಕತೆ ಕಡಿಮೆ ಆಗುತ್ತೆ, ಹಾಲು ಕೊಡೋದಕ್ಕೆ ಕಡಿಮೆ ಆಗ್ತದೆ. ಹಾಗಾಗಿ ಅದು ಆ ರೋಗ ಬರಲ್ದಂಗ ತಡೆಗಟ್ಟೋದು ಬಹಳ ಒಳ್ಳೆಯದಪ್ಪ. ಮತ್ತೆ ನಾವು ನಿರಂತರವಾಗಿ ಪಶು ಇಲಾಖೆ ಒಂದು ಕ್ಯಾಲೆಂಡರ್ ಮಾಡ್ಕೊಂಡ್ಬಿಟ್ಟಿರುತ್ತೆ, ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಲಸಿಕೆ ಹಾಕ್ಬೇಕು. ಈಗ ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಅಂತ ಬರುತ್ತೆ, ಅದಕ್ಕೆ ಲಸಿಕೆ ಇದೆ. ಮತ್ತೆ ಚಪ್ಪೆ ಬೇನೆ, ಗಂಟಲು ಬೇನೆ, ಇಂಥವಕ್ಕೆಲ್ಲನೂ ಇರುತ್ತೆ, ಅದಕ್ಕೂ ಲಸಿಕೆ ಹಾಕಿಸ್ಬೇಕು. ಆ ಕ್ಯಾಲೆಂಡರ್ ನಮ್ಮ ಮನೆಯೊಳಗೆ ಇರಬೇಕು. ಪ್ರತಿಯೊಬ್ಬ ರೈತಾಪಿ ಮಂದಿ ಒಳಗ ಕ್ಯಾಲೆಂಡರ್ ಇದ್ರೆ ಅದ್ರ ಪ್ರಕಾರ ನಮಗ ನೋಡಿ ಒಂದ್ ಸ್ವಲ್ಪ ನೆನಪು ಉಳಿತದ, ಈ ತಿಂಗಳ ಇಂಥ ಲಸಿಕೆ, ಈ ತಿಂಗಳ ಇಂಥ ಈಗ ಆಕಳಿಗೆ ಅಥವಾ ಎತ್ತಿಗೆ ಅಥವಾ ಕುರಿಗಳಿಗೆ, ಅದು ನೆನಪು ಉಳಿತದಲ್ಲ, ನೆನಪು ಉಳಿತೈತಿ. ಹಂಗಾಗಿ ಅವ್ರು ಲಸಿಕೆ ಹಾಕಿದ್ವಿ ಅಂದ್ರೆ ಅರ್ಧಕ್ಕರ್ಧ ಭಾರ ಕಡಿಮೆ. ಹೌದಲ್ಲ, ಮತ್ತೆ ಆದಷ್ಟು ಈಗ ನೋಡಿ ಬೇಸಿಗೆ ಬಂತು, ನೀರು ಎಷ್ಟು ಸಿಗಲ್ಲ, ಇಂಥ ಸಂದರ್ಭದೊಳಗೆ ಇರುವಂಥ ಸ್ವಚ್ಛವಾದ ನೀರನ್ನು ಅವುಗಳಿಗೆ ಕುಡಿಸ್ಬೇಕಪ್ಪ. ಮತ್ತು ಬೇಸಿಗೆಯೊಳಗೆ ಬಿಸಿಲು ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಹೊರಗಡೆ ಮಧ್ಯಾಹ್ನ ಅಡ್ಡಾಡ್ಲಿಕ್ಕೆ ಬಿಡಬಾರ್ದು, ಹೊಟ್ಟೆ ಬಿಡಬಾರ್ದು. ಅಲ್ಲಿ ಬಿಟ್ಟರು ಏನಾಗುತ್ತೆ ಅಂದ್ರೆ ತಿಂದದ್ದೆಲ್ಲನೂ ಆ ಶಕ್ತಿ ಹೋಗೇ ಬಿಡುತ್ತೆ, ಕಂಜೋರ್ ಮಾಡಲ್ಲ, ಆ ಶಕ್ತಿ ಇರುತ್ತಲ್ಲ ಉಳಿಸ್ಕೊಳ್ಳಲ್ಲ. ಮತ್ತೆ ಅವು ಮೇಲಕ್ಕೆ ಅದು ಹೋಗಿರ್ತಾವ, ಅಲ್ಪ ಮುಂಜಾನೆ 10-11 ಗಂಟೆಗೆ ಮೇಲಕ್ಕೆ ಹೋಗ್ತಾವ, ಸಂತನಕ ಮೇಯ್ತಾವ, ಮತ್ತೆ ಅವಾಗ ಬಿಸಿಲು ಅವನ್ನ ಹಂಗ ಬಿಡಬಾರ್ದು, ಅಷ್ಟೊತ್ತಲ್ಲಿ ಬಿಡಬಾರ್ದು. ಅಥವಾ ಅವ ಒಂದಿಷ್ಟು ಗಿಡದ ನೆರಳಿಗೆ ಅಲ್ಲಿ ಇಲ್ಲಿ ಕುಂತ್ಕೊಂಡು ಸುಧಾರಿಸ್ಕೊಂತಾವ, ಅಥವಾ ಇವರು ಒಂದಿಷ್ಟು ಅವು ಹೊಟ್ಟಿ ಆಸೆಕ್ಕಾಗಿ ಹಂಗ ಬಿಸಿಲಾಗ ಅಡ್ಡಾಡಿ ಎಲ್ಲೆಲ್ಲಿ ಸೆದೆ ಸಿಗುತ್ತೆ, ಮೆದೆ ಸಿಗುತ್ತೆ, ಮೇವು ಸಿಗುತ್ತೆ, ಹುಡುಕ್ಯಾಡ್ಕೊಂಡು ಹೊಕ್ಕಿರ್ತಾವ. ಹಂಗಾಗಿ ನೀರು ಕೆರೆ ಇತ್ತು, ಕೆರೆಯಲ್ಲಿ ಹೋಗಿ ಬಿದ್ದು ಆರಾಮ ಮಧ್ಯಾಹ್ನ ಅದನ್ನ ಅನ್ಕೊಳ್ಳೇನ ಪಾತ್ಪ, ಅದನ್ನ ಹೇಳ್ತಾ ಇರಲ್ಲ ಅಂದ್ರೆ ಮನಸ್ಸಿದ್ದವ ಹೆಂಗಿದ್ರು ಮಾಡ್ತಾನಂತ, ಅದ್ ಹೆಂಗಂದ್ರೆ ಎಮ್ಮಿ ಕೆರೆ ಗಿಡದಂಗಂತ. ಹೌದು, ಬಿಟ್ಟು ಬರಕ್ಕ ಅವಕ್ಕೂ ಇಷ್ಟ ಆಗಲ್ಲ. ಹೌದೌದು, ಬಹಳಷ್ಟು ಒಳ್ಳೆ ವಿಷಯ ಹೇಳಿದ್ಬಿಡು. ಆಮೇಲೆ ಸಂಜೆ ಮುಂದೆ ಕಲ್ಲಪ್ಪನ ಕಡೆ ಹೋಗಿ ಬರ್ತೀನಿಪ್ಪ, ನೋಡೋಣ ಏನಾಗೈತೆ, ಅವ್ನು ದನ ಹೊಡ್ಕೊಂಡೋಗ್ಯಾನು ಎಲ್ಲೋ ನೋಡೋಣ. ಆಯ್ತಾಯ್ತು, ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಧ್ವನಿಗಳು ಹೇಮಂತ ರಾಮಡಗಿ, ಡಾಕ್ಟರ್ ಶಶಿಧರ ನರೇಂದ್ರ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಥಣಿ ತಾಲೂಕು ಚಮಕೇರಿಯ ಶಿವಪ್ಪ ಹುಚ್ಚಪ್ಪ ಕುಂಬಾರ್ ಹಾಗೂ ಸಂಗಡಿಗರಿಂದ ಸನ್ನಾಟ ಅನುಭವ ಸನ್ನಿವೇಶ. ಓಡಿ ಓಡಿ ಈ ನನ್ನ ಹೆಣ್ಣ ದೇಹ ತಿ ತಯಾರ ಮಾಡಿ ಇಲ್ಲಿಗೆ ಕಳಿಸ್ಯಾರ ಕಳಿಸ್ಯಾರ ಅಂದಾಗಿರು ವಾದ ಆಡ್ತಾರಂತ ದೂತೆ ಈ ಮಾತೆಯಲ್ಲಿ ತನಕ ಚಂದ ಈ ಮಾತೆಯಲ್ಲಿ ತನಕ ಚಂದ ಹೇಳಕ್ಕೆ ಬೇಕ ಹೌದಮ್ಮ ಹೇಳುತ್ತೇನೆ ಧರ್ಮ ಕೈಲಾಸ ಕರ್ಲಿಕ್ಕೆ ಹೋಗ ಆ ಬೋಳೆ ಶಂಕರ್ನ ಆ ವೇಳೆಕ ಶಂಕರ್ ಮೇಲೆ ಗರು ಮಾಡಿ ದಕ್ಷ ಬ್ರಹ್ಮ ಸತ್ತು ಹೋಗ್ಲಿಲ್ರಿ ಹಂಗ ಅವ್ರಂತ ಹೆಣ್ಣು ಮಕ್ಕಳ ಮೇಲೆ ಮನಸ್ಸು ಮಾಡಿದ್ರ ದಕ್ಷ ಬ್ರಹ್ಮಗ್ ಬಂದ ಪರಿಸ್ಥಿತಿ ನಿಮಗಾದ್ರೂ ಬರ್ಬೋದು ಸುಮ್ಮನೆ ಮನ್ಯಾಗಿರ್ರಿ ಅಂತ ಹೇಳ್ತಾರ ಅವ್ರು ಶಂಕರ್ನ ಮೇಲೆ ಗರು ಮಾಡಿ ದಕ್ಷ ಬ್ರಹ್ಮನೇ ಸತ್ತ ಇದು ಬರೋಬ್ರಿ ಅದ ಹೌದಲ್ಲ ಇವ್ರಂತ ಹೆಣ್ಮಕ್ಳು ಎಲ್ಲಿ ಸತ್ತಂಗ ಎಲ್ಲಿ ಇಲ್ಲ ಅಂತ ಹೇಳ್ತಾರೆ ಅವ್ರು ಯಾರು ಮಾಡು ಶಂಕರ್ ಮ್ಯಾಲ ಗರು ಮಾಡಿ ಗರು ಮಾಡಿ ದಕ್ಷ ಬ್ರಹ್ಮಣ್ಯ ಸತ್ ತಾಯಿ ಮಾತು ಬರಬರದ ನಿಮ್ಮಂತ ಆದಿಶಕ್ತಿ ಹೆಣ್ಣು ಮಕ್ಕಳಲ್ಲಿ ಸತ್ತಂಗ ಎಲ್ಲಿ ಇಲ್ಲ ಅಮ್ಮ ಎಲ್ಲಿ ಇಲ್ಲ ಅಂತ ಹೇಳ್ತಾರೆ ಅವ್ರು ಎಲ್ಲಿ ಇಲ್ಲ ಅಂತ ಹೇಳ್ತಾಳ ಹೌದ್ರಲ್ಲ ಏನೂತೆ ಯಾಕ್ರಿ ಅದೇ ದಕ್ಷ ಬ್ರಹ್ಮಣ್ಣ ಮಗಳ ಪಾರ್ವತ ಇದ್ದಕ್ಕಿ ಪಾರ್ವತ ಇದ್ದಕ್ಕಿ ಇದೇ ಜಗತ್ತಕ್ಕೆ ದೊಡ್ಡಕ್ಕಿ ದೊಡ್ಡಕ್ಕಿ ತಾಂತಾಳ ಸತ್ತುಳಕ್ಕಿ ಸತ್ತುಳಕ್ಕಿ ಅದೇ ದಕ್ಷ ಬ್ರಹ್ಮಣ್ಣ ಹೋಮದಲ್ಲಿ ಬಿದ್ದಕ್ಕಿ ನೀವು ಪ್ರಾಣ ಕೊಟ್ಟಕ್ಕಿ ಕೊಟ್ಟಕ್ಕಿ ಆಕಿ ಯಾಕೆ ಸತ್ತಿದ್ರು ಇಕ್ಕಿ ಕೇಳು ಕೇಳಿದ್ರಲ್ಲ ಕೇಳಿದ್ರಮ್ಮ ಏನಂತಾರ ಯಾರು ಸತ್ತಿಲ್ಲ ಅಂತ ಹೇಳ್ತಿ ಹೌದಮ್ಮ ಯಾರು ಸತ್ತಿಲ್ಲ ಅದೇ ದಕ್ಷ ಬ್ರಹ್ಮಣ ಮಗಳ ಪಾರ್ವತ ಇದ್ದಕ್ಕಿ ಪಾರ್ವತ ಇದ್ದಕ್ಕಿ ಜಗತ್ತಕ್ಕೆ ದೊಡ್ಡಕ್ಕಿ ದೊಡ್ಡಕ್ಕಿ ತಾಂತ ಸತ್ತುಳಕ್ಕಿ ಸತ್ತುಳಕ್ಕಿ ಅದೇ ದಕ್ಷ ಬ್ರಹ್ಮಣ ಹೋಮದಲ್ಲಿ ಬಿದ್ದ ಪ್ರಾಣ ಕೊಟ್ಟಕ್ಕಿ ಪ್ರಾಣ ಕೊಟ್ಟಕ್ಕಿ ಅಕ್ಕಿ ಯಾಕೆ ಸತ್ತಳ ಈಕಿನ ಚಮಕೇರ್ ಇಕಿನ ತಾನ ಪರಮಾತ್ಮರು ಹೀಗಾರ ಹೌದಮ್ಮ ಈ ಮಾತು ಬೇರೆ ಅದ್ ಹೇಗಮ್ಮ ದೂತೆ ಇದೇ ಜನಕ್ಕೆ ಸತ್ತಳ ತನಿಸಿ ಅನಿಸಿ ಅದೇ ಹೋಮದಿಂದ ಹೋಗಿ ಹೋಗಿ ಗಿರಿಯಲ್ಲಿ ಉತ್ಪನ್ನ ಆಗಿ ಆಗಿ ಗಿರಿಜ ಕಲ್ಯಾಣ ಅಂತ ಪರಮಾತ್ಮರಿಗೆ ಕೇಳಿದ್ರೆ ಪರಮಾತ್ಮ ಏನಾಯ್ತು ಈ ಮಾತ ಬೇರೆ ಐತಿ ಅಂತ ಹೇಳ್ತಾರೆ ಇದೇ ಜನಕ ಸತ್ತಳ ತನಿಸಿ ಅದೇ ಓಮದಲ್ಲಿ ಪಾರಾಗಿ ಹೋಗಿ ಗಿರಿಯಲ್ಲಿ ಉತ್ಪನ್ನ ಆಗಿ ಗಿರಿಜ ಕಲ್ಯಾಣ ಅನ್ಸ್ಕೊಂಡು ಅಂತ ಹೇಳ್ತಾರೆ ಅವರು ಗಿರಿಯಲ್ಲಿ ಉತ್ಪನ್ನ ಆಗಿ ಗಿರಿಜ ಕಲ್ಯಾಣ ಅನ್ಸ್ಕೊಂಡು ಬರೋಬ್ರಿ ಅದ ಹೌದ್ರಲ್ಲ ಬಂದ ಮತ್ ಮಹಾದೇವ್ ಲಗ್ನ ಆಗಿದ್ಲು ಆಗಿದ್ರು ಅದರಂತ ಇವ್ರಂತ ಹೆಣ್ಮಕ್ಳಿಗೆ ಎರಡ್ ಲಗ್ನದವ್ ವಿಚಾರ ಮಾಡು ವಿಚಾರ ಮಾಡಿ ಬರೋಣ ಹೋಗು ಕೇಳಿದ್ರಮ್ಮ ಯಾಕಮ್ಮ ಗಿರಿಯಲ್ಲಿ ಉತ್ಪನ್ನ ಆಗಿ ಹೌದು ಗಿರಿಜ ಕಲ್ಯಾಣ ಅನ್ಸ್ಕೊಂಡು ಈ ಮಾತು ಬರಬರಿ ಅದ ಸರಿ ಅದ ಪುನಃ ಬಂದ್ ಮತ್ ಮಹಾದೇವ್ ಲಗ್ನ ಆಗಿದ್ರಿ ಹೌದು ನಿಮ್ಮಂತ ಹೆಣ್ಣು ಮಕ್ಕಳಿಗೆ ಎರಡ್ ಲಗ್ನ ಅಂತ ಕೇಳ್ತಾರಮ್ಮ ಪರಮಾತ್ಮರು ಹೀಗಂತಾರ ಹೌದಮ್ಮ ಹೀಗ ಹಾದಿ ಬಿಟ್ಟು ಮಾತಾಡೋರು ಏನಾಗ್ತದ ಏನಾಗ್ತದ ಸಂಭವ ಏನದಾನೆಲ್ಲ ಒಂದು ಬೆಂಕಿ ಕೆಟ್ಟಿದಂತೆ ಅಮ್ಮ ನಾನು ಹೆಣ್ಣು ಮಗಳು ಏನಾದೇನಲ್ಲ, ಒಂದು ಬೆಂಕಿ ಕಡ್ಡಿದ್ದಂತೆ, ಈತನು ಗಣಸಮ ಏನಾದಲ್ಲ ಬೆಣ್ಣಿ ಗಡಿಗದಂತೆ, ಬೆಣ್ಣಿ ಗಡಿಗದಂತೆ, ಬೆಂಕಿ ಕೆಂಡದ ಮೇಲೆ ಬೆಣ್ಣಿ ಗಡಿಗಿಟ್ರೆ ಹೇಗಾಗ್ತದ, ಕರಿ ಕರಿಗಿ ನೀರಾಗ್ತದ, ಹೌದಲ್ಲೋ, ಹೌದಮ್ಮ. ಅದರಿಂದ ನಮ್ಮಂತೆ ಹೆಣ್ಣು ಮಕ್ಕಳು ಕೂಡ ವಾದ ಆಡಿದ್ರೆ ಕರಿಗೆ ಕರಿಗೆ ನೀರಾಗಿ ಹಳ್ಳಕ್ಕೆ ಹಾದಾರು ಹಾದಾರು ವಾದ ಹಾಕ್ಬೇಡ ಅಂತ ಹೇಳಮ್ಮ. ಕೇಳಿದ್ರ ಪರಮಾತ್ಮ ಏನಾಯ್ತು, ಅವ್ರ ಹೆಣ್ಣು ಮಕ್ಕಳು ಏನದಾರ ಇಲ್ಲೋ, ಒಂದು ಬೆಂಕಿ ಕಂಡದಂತೆ, ನೀವೇನದಿರಿ ಇಲ್ಲೋ, ಒಂದು ಬೆಣ್ಣೆ ಗಡಗಿದಂತೆ, ಆ ಬೆಂಕಿ ಮೇಲೆ ಒಂದು ಬೆಣ್ಣೆ ಇಟ್ಟರೆ ಯಾವ ಪ್ರಕಾರ ಕರಿಗೆ ನೀರಾಗ್ತದೆ, ನೀರಾಗ್ತದೆ, ಅದರಂತೆ ಗಂಡಮ್ಮ ಜನ್ಮ ಅಂತ ಹೇಳ್ತಾರೆ ಅವರು. ದೂತಿ, ಹಾ, ಬೆಂಕಿ ಮೇಲೆ ಬೆಣ್ಣೆ ಇಟ್ಟರೆ ಕರಿಗೆ ನೀರಾಗೋದು, ಇದು ಸರಿಯಾಗಿದ? ಹೌದಲ್ಲ, ಅದೇ ನೀರ್ ತಗೊಂಡು ಈ ಬೆಂಕಿ ಮೇಲೆ ಸುರಿ, ಒಂದ್ ನಾಲ್ಕು ನೀರ್ ತಗೊಂಡು ಸುರಿದ್ರೆ ಯಾವ ಪರಿಸ್ಥಿತಿ ಆಗ್ತದೆ? ಏನ್ರಿ ಗಪ್ರಾರಿ ಕತ್ಲಿ ಬಿಡ್ತದ, ಮುಂದ ಕುದ ಜನ ಕಲ್ಲು ಹೋಗಿದ್ರೆ ಹಿಂದ್ ಓಡ್ಲಿಕ್ಕೆ ಜಾಗ ಸಿಗುದಿಲ್ಲ ನೋಡ್ರಿ, ಮುಂದ ಕುದ ಜನ ಕಲ್ಲು ಹೋಗಿದ್ರೆ ಹಿಂದ್ ಓಡ್ಲಿಕ್ಕೆ ಜಾಗ ಸಿಗುದಿಲ್ಲಂತ? ಹೌದಲ್ಲ, ಹೇಳಿಕ್ಕೆ ಬೇಕ, ಹೌದಲ್ಲ ಹೇಳಿದ್ರಿ ಕೇಳು, ಹಾ ಬಂದ್ ಏನ್ ಮಾಡ್ತಾರು ಹೇವಂತ? ಏನ್ ಮಾಡ್ತಾ ಇದ್ದಾರೆ ಬೆಳಕಾಗ್ತ ಬಂದ ಆಚಾರ್ಯ ನಡ್ಕೊಳ್ಸದವಾಗಿ ಒಂದೇ ಒಂದು ದೇವಾಲಯ ಗುಡಿ ಕಟ್ಟಿಸ್ತಾರ ಕಟ್ಟಿಸ್ತಾರ ಗುಡಿ ಮುಗಿದ ಬಳಿಕ ಏನ್ ಮಾಡ್ತಾರು ಭಗವಂತ? ಏನ್ ಮಾಡ್ತಾ ಇದ್ದಾರೆ? ಮೇಲ್ ಪಂಚ ತತ್ವ ಅನ್ನುವಂತಹ ಒಂದು ಕಳಸ ಇಡ್ತಾರ ಕಳಸ ಇಡ್ತಾರ ಗುಡಿಗೆ ದೇವ್ರಿಗೆ ಯಾವ ಪ್ರಕಾರ ಜೋಡದ ಜೋಡದ ಆಕಾರ ಹಿಡಿದ ಹೆಣ್ಣಾಗಂಡಿಗೆ ಜೋಡದ ಜೋಡದ ಈಕೆ ಸೋತ್ ನೆಲೆಸೋ ಬಿಡುದಿಲ್ಲ ಅಂತ ಹೇಳು ಕೇಳಿದ ಮಾ ಅವ್ರೇನ್ತಾರ ಈಗಿನ ಜನರು ಬಂದು ಏನ್ ಮಾಡ್ತಾ ಇದ್ದಾರಮ್ಮ? ಏನ್ ಮಾಡ್ತಾ ಇದ್ದಾರ? ಆಚಾರದಿಂದ ನಡ್ಕೊಳ್ ಸಲುವಾಗಿ ಹೌದು ಒಂದು ದೇವಾಲಯ ಗುಡಿ ಕಟ್ಟಿಸ್ತಾರ ಅಮ್ಮ ಕಟ್ಟಿಸ್ತಾರ ಹೌದಲ್ಲ ಹೌದು ಗುಡಿ ಒಳಗ ಲಿಂಗ ಸ್ಥಾಪನೆ ಮಾಡ್ತಾರ ಸ್ಥಾಪನೆ ಮಾಡ್ತಾರ ಗುಡಿಗೆ ದೇವ್ರಿಗೆ ಯಾವ ಪ್ರಕಾರ ಜೋಡದ ಆ ಕಾಡದವ್ರು ಹೆಣ್ಣಾಗಂಡಿ ಜೋಡದ ಹೌದು ನೀ ಸೋತ್ ತಕ ಬಿಡುದಿಲ್ಲ ಅಂತ ಹೇಳ್ತಾರಮ್ಮ? ನಾನು ಸೋತ್ ತರಿಸ ಬಿಡುದಂತ ಹೌದಮ್ಮ ಅಮ್ಮ ಯಾಕ ಈಗ ಒಂದು ಗುಡಿ ಕಟ್ಟಿಸಬೇಕಾದ್ರೆ ಏನೇನ್ ಬೇಕಾದವ ಅಲ್ಲ ಆಳ್ ಬೇಕ್ ಹೋಳ್ ಬೇಕ್ ಗುದ್ಲಿ ಬೇಕ್ ಸನಿಕ್ ಬೇಕ್ ಎಲ್ಲ ಬೇಕಲ್ಲ ಅವೆಲ್ಲ ಏನ್ ಕೊಟ್ರೆ ಬರ್ತಾವ? ಇವೆಲ್ಲ ರೊಕ್ಕ ರೂಪಾಯಿಗಳು ಕೊಟ್ರೆ ಬರ್ತಾ ಇದ್ದಾವ ರೊಕ್ಕ ರೂಪಾಯಿ ಏನಂತಾರ ಅವಕ್ಕೂ ಬಂದ ಲಕ್ಷ್ಮಿ ಅಂತಾರಮ್ಮ ಲಕ್ಷ್ಮಿ ಅಂತಾರ ಹೌದಮ್ಮ ನೋಡಮ್ಮ ಯಾಕ ಗುಡಿ ಒಳಗ ಲಿಂಗ ಸ್ಥಾಪನೆ ಮಾಡ್ತಾರ ಮಾಡ್ತಾರ ಲಿಂಗದ ಬಡ್ಡ್ಯಾಗ ಜಲಾರಿ ಹಾಕ್ತಾರ ಜಲಾರಿ ಹಾಕ್ತಾರ ಜಲಾರಿ ಬಡ್ಡ್ಯಾಗ ರೊಕ್ಕ ರೂಪಾಯಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಬೆಳ್ಳಿ ಬಂಗಾರ ಮುತ್ತ ಮಾಣಿಕ ಮುತ್ತ ಮಾಣಿಕ ಇಂತಿಂತ ಸರು ಸಾಯ್ತಲ್ಲ ಹಾಕ್ತಾರ ಹಾಕ್ತಾರ ಅವಕ್ಕೇನಂತಾರ ಅವಕ್ಕೂ ಬಂದ ಲಕ್ಷ್ಮಿ ಅಂತಾರಮ್ಮ ಲಕ್ಷ್ಮಿ ಅಂತಾರ ಹೌದಮ್ಮ ಅಮ್ಮ ತೆಳಗ ತೆಳಗ ಮತ್ತಿ ಮೇಲೆ ಮತ್ತಿ ಮೇಲೆ ಶಕ್ತಿ ಪಿತ್ತರ ಶಕ್ತಿ ಪಿತ್ತರ ನಡುತ್ತ ಗಂಡಲಿಂಗ ಮುದ್ರ ನಡುವಿತ್ತ ಗಂಡಲಿಂಗ ಮುದ್ರ ಲಿಂಗ ಜಲಾರಿ ಜಲಾರಿ ಮೇಲೆ ಗಂಟಲಧಾರಿ ಗಂಟಲಧಾರಿ ಜಲಾರಿ ಕಮಲಲ ಒಳಗೊಂಡಂತ ಈತ ಗಂಡಲಿಂಗ ಮಾರಿ ಮಾರಿ ಅಮ್ಮ ಯಾಕೆ ಆ ಜಲಾರಿಗೆ ಬಂದ ಲಿಂಗ ಏನಾದ ಶ್ರೀಕೃಷ್ಣ ಪರಮಾತ್ಮ ಕೇಳಮ್ಮ ಕೇಳಿದ ಪರಮಾತ್ಮ ಏನಾತವ ಅವ್ರೇಂತಾರ ಏನಲ್ಲಿ ಕಟ್ಟಳು ಲಿಂಗ ಜಲಾರಿ ಮೇಲೆ ಗಂಟಲಧಾರಿ ಹೌದು ಜಲಾರಿ ಕಮಲದಲ್ಲಿ ಒಡೆದು ಬಂದಂತ ಈತ ಗಂಡ ಲಿಂಗ ಮಾರಿ ಜಲಾರಿಗೆ ಬಂದ ಲಿಂಗ ಏನಾದ್ರಿ ಜಲಾರಿಗೆ ಬಂದ ಲಿಂಗ ಏನಾದ ಅಂತ ಕೇಳ್ತಾಳ ಹೌದಿಲ್ಲ ಏದುತ್ತೆ ಲಿಂಗ ಮಗ ಅದ ಜಲಾರಿ ತಾಯಿ ಅದರಂತೆ ಅವರೊಂದು ಜಲಾರಿದಂತೆ ಹೌದು ನೀನು ಒಂದು ಲಿಂಗದಂತೆ ಅವರು ತಾಯಿ ನೀವು ಮಗ ತಾಯಿ ನಾನು ಮಗ ಮಗ ಸರ್ವತಾರೀತಿ ಬೇಡ ಅಂತ ಹೇಳ್ತಾಳ ಹೌದಿಲ್ಲ ದೂತಿ ತಾಯಿ ಮಗ ಇದ್ದವ್ರು ಹೋಗಿ ಇದ್ದವ್ರು ಹೋಗಿ ಗಂಡ ಹೆಂಡತಿ ಯಾರು ಅಥವಾ ಎಲ್ಲ ವಿಚಾರ ಮಾಡು ಕೇಳಿದ ಅವ್ರೇನ್ತಾರ ಅಮ್ಮ ಹೇಳ್ತಾರ ತಾಯಿ ಮಗ ಇದ್ದವ್ರು ಹೋಗಿ ಹೋಗಿ ಗಂಡ ಹೆಂಡತಿ ಯಾರಾಗ್ಯಾರಲ್ಲ ಅಂತ ಕೇಳ್ತಾರ ಅಮ್ಮ ಯಾರು ಇಲ್ಲ ಅಂತ ಹೇಳು ಯಾರು ಇಲ್ಲ ಅಂತ ಹೇಳ್ತಾರೆ ಯಾರು ಇಲ್ಲ ಅಂತ ಹೇಳ್ತೀಯ ಹೌದ್ರಲ್ಲ ಆದಿಶಕ್ತನು ಪರಮಾತ್ಮನು ಹ ಪ್ರಥಮದಲ್ಲಿ ಇವರಿಬ್ರು ಯಾರಿದ್ರು ಕೇಳು ಕೇಳಿದ ಹೇಳ್ತಾರ ಯಾರು ಇಲ್ಲ ಅಂತ ಹೇಳ್ತಿ ಯಾರು ಇಲ್ಲಮ್ಮ ಹೌದಲ್ಲ ಆದಿಶಕ್ತನು ಪರಮಾತ್ಮನು ಅವ್ರು ಯಾರಿದ್ರು ಅಂತ ಕೇಳ್ತಾರ ಆದಿಶಕ್ತರು ಮತ್ತೆ ಪರಮಾತ್ಮರು ಯಾರು ಇದ್ರು ಅಂತ ಕೇಳ್ತಾರ ಹೌದಮ್ಮ ಏನೋತೆ ಅವರೇ ಇರುವರು ಪರಮಾತ್ಮರಿಗೆ ತಾಯಿ ಮಗ ಇದ್ರು ಅಂತ ಹೇಳಮ್ಮ ಕೇಳಿದ ಪರಮಾತ್ಮ ಏನ ಅಥವಾ ಅವರೇ ಇಬ್ರು ತಾಯಿ ಮಗ ಇದ್ರು ಅಂತ ಹೇಳ್ತಾರ ತಾಯಿ ಮಗ ಇದ್ರು ಅಂತ ಹೇಳ್ತಾಳ ಹೌದಲ್ಲ ತಾಯಿ ಮಗ ಇದ್ದವ್ರು ಹೋಗಿ ಗಂಡ ಹೆಂಡತಿ ಆಗೋದು ಅವ್ರಿಗೆ ಏನ್ ಜರೂರ್ ಬಿದ್ದಿತ್ತ ಮೊದಲು ವಿಚಾರ ಮಾಡು ವಿಚಾರ ಮಾಡಿ ಕೇಳಿ ಬರ್ಲ ಹೋಗು ಸಾವಕಾಶ ಹೋಗು ಕೇಳಿದ ಯಾಕಮ್ಮ ತಾಯಿ ಮಗ ಇದ್ದವ್ರು ಹೋಗಿ ಅವ್ರ ಗಂಡ ಹೆಂಡತಿ ಆಗೋದು ಏನ್ ಕಾರಣ ಬಿದ್ದಿತ್ತು ಅಂತ ಕೇಳ್ತಾರ ದೂತೆ ಯಾಕೆ ಏನೋ ಭ್ರಮಿ ಪ್ರತಿಮೆ ಪಿಂಡಗಳ ಹುಟ್ಟಿಸ್ಯಾನ ಹುಟ್ಟಿಸ್ಯಾನ ಲಯಕರ್ತ ಮಾಡುವ ಸಲುವಾಗಿ ಸಲುವಾಗಿ ಆಗಿರೋ ಆಗಿರಬಹುದು ಅಂತ ಹೇಳಮ್ಮ ಪರಮಾತ್ಮರಿಗೆ ಕೇಳಿದ ಪರಮಾತ್ಮ ಏನ ಅಥವಾ ವೇನ ಬ್ರಹ್ಮ ಪ್ರತಿಮೆ ಮೇಲೆ ಪಿಂಡಗಳ ಹುಟ್ಟಿಸ್ಯಾನ ಮತ್ತಾರು ಹುಟ್ಟಿಸ್ತಾರ ಬ್ರಹ್ಮನ ಹುಟ್ಟಿಸಾವ ಅವತ್ತಿರ್ಲಿಲ್ಲ ಲಯಕರ್ತ ಮಾಡುವ ಸಲುವಾಗಿ ಅವ್ರಾದ್ರ ಆದ್ರ ಆಗಿರ್ಬೇಕು ಅಂತ ಹೇಳ್ತಾರ ಏದುತೆ ಅದರಂತೆ ನಾನು ಈಕಿನ ಕೂಡಿ ಪ್ರಪಂಚ ಮಾಡಿದ್ರೆ ಮಾಡಿದ್ರೆ ಈ ಪಿಂಡಗಳೇನ ಸಂರಕ್ಷಣೆ ಆಗ್ತಾವ ಆಗ್ತಾವ ಅಥವಾ ಎಲ್ಲ ಸತ್ತ ಹೋಗ್ತಾವ ವಿಚಾರ ಮಾಡು ಕೇಳಿದ ಅದರಂತೆ ಅವರು ನೀವು ಕೂಡಿ ಪ್ರಪಂಚ ಮಾಡಿದ್ರೆ ಪ್ರಪಂಚ ಮಾಡಿದ್ರೆ ಪಿಂಡಗಳನ್ನ ಲಯಕರ್ತ ಆಗ್ತಾವ ಲಯಕರ್ತ ಆಗ್ತಾ ಇದ್ದಾವ ಹಾಗೆ ಇರ್ತಾವ ಅಂತ ಕೇಳ್ತಾರ ಪರಮಾತ್ಮರೇ ಕೇಳ್ತಾರ ಹೌದಮ್ಮ ಏನೋತೆ ಯಾಕೆ ಅಣ್ಣನ ಸ್ವರೂಪ ಅಣ್ಣನ ಸ್ವರೂಪ ನಾನೊಂದು ತಂಗಿಯ ಸ್ವರೂಪ ತಂಗಿಯ ಸ್ವರೂಪ ಇಂತ ಭಾಷ್ಕರ ಮಾತು ಮಾತಾಡಬೇಡ ಅಂತ ಪರಮಾತ್ಮರಿಗೆ ಕೇಳಿದ ಪರಮಾತ್ಮ ಏನಾಥವಾ ನೀವು ಒಂದು ಅಣ್ಣನ ಸ್ವರೂಪ ಹೌದು ಅವರು ಒಂದು ತಂಗಿಯ ಸ್ವರೂಪ ಇಂತ ಭಾಷ್ಕರ ಮಾತು ಮಾತಾಡಬೇಡ್ರಿ ಅಂತ ಹೇಳ್ತಾರೆ ಏದುತೆ ನಾನು ಒಂದು ಅಣ್ಣನ ಸ್ವರೂಪ ಅಣ್ಣನ ಸ್ವರೂಪ ಇಕ್ಕಿನ ಒಂದು ತಂಗಿಯ ಸ್ವರೂಪ ತಂಗಿಯ ಸ್ವರೂಪ ಭಾಷ್ಕರ ಮಾತು ಬೇಡ ಅಂತ ಹೇಳ್ತಾಳೆ ಹೌದ್ರಲ್ಲ ಏದುತೆ ಅಣ್ಣ ತಂಗಿ ಇದ್ದವ್ರು ಹೋಗಿ ಗಂಡ ಹೆಂಡತಿ ಯಾರಾಗ್ಯಾರು ಅಥವಾ ಇಲ್ಲಿ ವಿಚಾರ ಮಾಡು ವಿಚಾರ ಮಾಡಿ ಕೇಳಿ ಬರ್ರಿ ಹೋಗು ಕೇಳಿದಿನಮ್ಮ ಏನಂತಾರ ಅಣ್ಣ ತಂಗಿ ಇದ್ದವ್ರು ಹೋಗಿ ಹೋಗಿ ಗಂಡ ಹೆಂಡತಿ ಯಾರಾಗ್ಯಾರಲ್ಲ ಅಂತ ಕೇಳ್ತಾರ ಏ ಪರದೇಶಿ ಯಾಕ ಯಾರು ಇಲ್ಲ ಅಂತ ಹೇಳು ಯಾರು ಇಲ್ಲ ಅಂತ ಹೇಳ್ತಾರ್ರಿ ಯಾರು ಇಲ್ಲ ಅಂತ ಹೇಳ್ತೀಯ ಹೌದಲ್ಲ ಹೌದಲ್ಲ ಏದುತೆ ವಿಷ್ಣುನು ಲಕ್ಷ್ಮಿನು ಇವರಿಬ್ರು ಯಾರಿದ್ರು ಕೇಳು ಅದನ್ನ ಕೇಳಿ ಬರ್ರಲ್ಲ ಹೋಗು ಕೇಳಿದಿನಮ್ಮ ಏನಂತಾರ ಯಾರು ಇಲ್ಲ ಅಂತ ಹೇಳ್ತಿ ಯಾರು ಇಲ್ಲಮ್ಮ ಆ ಇಷ್ಟು ಲಕ್ಷ್ಮಿನ ಯಾರಿದ್ರು ಅಂತ ಕೇಳ್ತಾರ ದೂತೆ ಇಷ್ಟು ಮತ್ತು ಲಕ್ಷ್ಮಿ ಯಾರಿದ್ರು ಅಂತ ಕೇಳ್ತಾರ ಹೌದಮ್ಮ ದೂತೆ ಅವರ ಅಣ್ಣ ತಂಗಿ ಪರಮಾತ್ಮರಿಗೆ ಹೇಳು ಅವರ ಇಬ್ರು ಅಣ್ಣ ತಂಗಿ ಇದ್ರು ಅವ್ರ ಮೇಯಾಗಿನ ಸೊಕ್ಕ ಹೌದಲ್ಲ ಕೇಳಿದಿನಮ್ಮ ಏನತ್ತಾರ ಯಾರು ಇಲ್ಲ ಅಂತ ಹೇಳ್ತಿ ಯಾರು ಇಲ್ಲ ಅಣ್ಣ ತಂಗಿ ಇದ್ದವ್ರು ಹೋಗಿ ಹೋಗಿ ಗಂಡ ಹೆಂಡತಿ ಆಗೋದು ಏನ್ ಕಾರಣ ಬಿದ್ದಿತ್ತು ಅಂತ ಕೇಳ್ತಾರ ಏನ್ ಕಾರಣ ಅಂತ ಕೇಳ್ತಾರ ಹೌದಮ್ಮ ಏನತ್ತೆ ಯಾಕ ಏನ ಬ್ರಹ್ಮಿ ಪ್ರತಿಮೆ ಪಿಂಡಗಳ ಉಡ್ಸಾರಲ್ಲ ಚೆನ್ನಲ್ಲ ಅದ್ರ ಸಾಕಿ ಸಂರಕ್ಷಣೆ ಮಾಡಿಸಲ್ಲ ಹೋಗಿ ಅವ್ರ ಆದ್ರ ಆಗಿರತ್ತೆ ಪರಮಾತ್ಮ ಹೇಳಮ್ಮ ಕೇಳಿದ್ರಿ ಪರಮಾತ್ಮ ಏನ ಅಥವಾ ಏನ ಬ್ರಹ್ಮ ಪ್ರತಿಮೆ ಮೇಲೆ ಪಿಂಡಗಳ ಉಡ್ಸ್ಯಾನ ಹೌದು ಅದನ್ನೆಲ್ಲ ಸಾಕಿ ಸಂರಕ್ಷಣೆ ಮಾಡಿದ್ರ ಸಲುವಾಗಿ ಅವ್ರಾದ್ರ ಆದ್ರ ಆಗಿರ್ಬೇಕು ಅದರಂತೆ ನಾನು ಈ ಕಡೆ ಕೂಡಿ ಪ್ರಪಂಚ ಮಾಡಿದ್ರೆ ಪಿಂಡಗಳೇನು ಸಂರಕ್ಷಣೆ ಆಗ್ತಾ ಇದ್ದಾವ ಅಥವಾ ಎಲ್ಲ ಸತ್ತ ಹೋಗ್ತಾವ ವಿಚಾರ ಮಾಡು ವಿಚಾರ ಮಾಡಿ ಕೇಳಿ ಬರಂದ್ರಲ್ಲ ಹೋಗು ದೊಡ್ಡ ಹೋಗು ಕೇಳಿದನಮ್ಮ ಯಾಕಮ್ಮ ಅದರಂತೆನೆ ಅವರು ನೀವು ಕೂಡಿ ಪ್ರಪಂಚ ಮಾಡಿದ್ರೆ ಏನು ಪಿಂಡಗಳೇನು ಸಂರಕ್ಷಣೆ ಆಗ್ತಾವ ಆಗ್ತಾವ ಅಥವಾ ಹಾಳಾಗಿ ಹೋಗ್ತಾವ ಅಂತ ಕೇಳ್ತಾರ ಪರಮಾತ್ಮನಿಗೆ ಹೇಳ್ತಾರ ಹೌದಮ್ಮ ಅಮ್ಮ ಯಾಕ ಇನ್ನೊಂದು ಮಾತು ಅದೇ ಹಂಗ ಈ ತನ್ನ ತಂದೆಯ ಸ್ವರೂಪ ತಂದೆಯ ಸ್ವರೂಪ ನಾನು ಸ್ವರೂಪ ಹೌದಮ್ಮ ಭಾಸ್ಕರ ಮಾತು ಮಾತಾಡಬೇಡ ಅಂತ ಹೇಳಮ್ಮ ಕೇಳಿದ ಪರಮಾತ್ಮ ಏನ ಅಥವಾ ಅವ್ರ ಏನ್ತಾರ ಏನಲ್ಲಿ ಕಟ್ಟಾಳು ನೀವು ಒಂದು ತಂದೆಯ ಸ್ವರೂಪ ಹೌದು ಅವರು ಒಂದು ಮಗಳ ಸ್ವರೂಪ ಇಂತ ಬಾಸಗಳ ಮಾತು ಮಾತಾಡಬೇಡ್ರಿ ಅಂತ ಹೇಳ್ತಾರ ನಾನು ಒಂದ್ ತಂದೆ ಸ್ವರೂಪ ಈಕಿನ ಮಗಳ ಸ್ವರೂಪ ಮಗಳ ಸ್ವರೂಪ ಬಾಸಗಳ ಮಾತು ಬೇಡ ಅಂತ ಹೇಳ್ತಾಳ ಹೌದಲ್ಲ ದೂತಿ ಬ್ರಹ್ಮದೇವರು ಸರಸ್ವತಿನ ಇವರಿಬ್ರು ಯಾರಿದ್ರು ವಿಚಾರ ಮಾಡು ಕೇಳಿದಮ್ಮ ಆ ಬ್ರಹ್ಮದೇವರು ಸರಸ್ವತಿನ ಇವರು ಯಾರಿದ್ರು ಅಂತ ಕೇಳ್ತಾರ ಅವ್ರು ಈರವರು ತಂದೆ ಮಗಳಿದ್ರು ಅಂತ ಹೇಳಮ್ಮ ಅವರ ಇಬ್ರು ತಂದೆ ಮಗಳಿದ್ರು ಅಂತ ಹೇಳ್ತಾರ ತಂದೆ ಮಗಳಿದ್ದವ್ರು ಹೋಗಿ ಗಂಡ ಹಿಡಿದು ಯಾಕಾಗಿದ್ರು ಏನ್ ಗಾಡಿ ಹಿಡಿಸಿಟ್ಲಿಪ್ಪ ನೀನು ಕೇಳಿದಮ್ಮ ಯಾಕಮ್ಮ ತಂದೆ ಮಗಳಿದ್ದವ್ರಿ ಹೋಗಿ ಅವ್ರಿಗೆ ಗಂಡ ಹೆಂಡತಿ ಆಗುದು ಏನ್ ಕಾರಣ ಬಿದ್ದಿತ್ತ ಈ ಪ್ರತಿ ಮೇಲೆ ಪಿಂಡ ಹುಡ್ಸು ಸಲುವಾಗಿ ಆಗಿರ ಆಗಿರ್ಬೋದು ಅಂತ ಹೇಳಮ್ಮ